50 languages. 45. Nalavatta 5. Fi cinema. Chitra mandiradalli. Nuridu adhahaba ila cinema. Naavu chitra mandirakke hogalu bayasutteve. اليوم يعرض فيلم جيد. ಇವತ್ತು ಒಂದು ಒಳ್ಳೆ ಚಿತ್ರ ಪ್ರದರ್ಶಿಸಲಾಗುತ್ತಿದೆ. الفيلم جديد تماما. ಈ ಚಿತ್ರ ಹೊಸದು. أين شباك التذاكر؟ ಟಿಕೆಟ್ ಕೌಂಟರ್ ಎಲ್ಲಿದೆ? هل هناك مقاعد شاغرة؟ ಇನ್ನು ಜಾಗಗಳು ಖಾಲಿ ಇವೆಯೇ? كم تكلف تذكرة الدخول؟ ಟಿಕೆಟ್ಗಳ ಬೆಲೆ ಎಷ್ಟು? متى يبدأ العرض؟ ಚಿತ್ರ ಪ್ರದರ್ಶನ ಎಷ್ಟು ಹೊತ್ತಿಗೆ ಪ್ರಾರಂಭವಾಗುತ್ತದೆ? كم يدوم الفيلم؟ ಚಿತ್ರದ ಅವಧಿ ಎಷ್ಟು? أيمكن حجز بطاقات دخول؟ ಟಿಕೆಟ್ಗಳನ್ನು ಕಾಯ್ದಿರಿಸಬಹುದೇ? أريد أن أجلس في الخلف. ನಾನು ಹಿಂದುಗಡೆ ಕುಳಿತುಕೊಳ್ಳಲು ಇಷ್ಟಪಡುತ್ತೇನೆ. أريد أن أجلس في الأمام. ನಾನು ಮುಂದುಗಡೆ ಕುಳಿತುಕೊಳ್ಳಲು ಇಷ್ಟಪಡುತ್ತೇನೆ. أريد أن أجلس في الوسط. ನಾನು ಮಧ್ಯದಲ್ಲಿ ಕುಳಿತುಕೊಳ್ಳಲು ಇಷ್ಟಪಡುತ್ತೇನೆ. كان الفيلم مشوقا. ಚಿತ್ರ ಕುತೂಹಲಕಾರಿಯಾಗಿತ್ತು. لم يكن الفيلم مملا. ಚಿತ್ರ ನೀರಸವಾಗಿತ್ತು. لكن كتاب الفيلم كان أفضل. ಚಿತ್ರಕ್ಕಿಂತ ಮೂಲ ಕಥೆ ಇರುವ ಪುಸ್ತಕ ಚೆನ್ನಾಗಿದೆ. كيف كانت الموسيقى؟ ಸಂಗೀತ ಹೇಗಿತ್ತು? كيف كان الممثلون؟ ನಟ ನಟಿಯರು ಹೇಗಿದ್ದರು? أكانت هناك ترجمة حوار الفيلم بالإنجليزية؟ ಇಂಗ್ಲಿಷ್ ಉಪಶೀರ್ಷಿಕೆಗಳು ಇದ್ದವೇ?